ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 15,800 ರೂಪಾಯಿಂದ 16,000 ರೂಪಾಯಿ, ಅರಬಿಕಾ ಚೆರಿ 10,100 ರೂಪಾಯಿಂದ 10,400 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 17,100 ರೂಪಾಯಿಂದ 17,700 ರೂಪಾಯಿ, ರೋಬಸ್ಟಾ ಚೆರಿ 10,300 ರೂಪಾಯಿಂದ 10,700 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಿಸಾನ್ವಾಣಿಯಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜಂಪೆ ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲುಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಸರ್ಕಾರದ ನಿರ್ದೇಶನಂಗೆ ಜಿಲ್ಲೆನ ಎಲ್ಲ ಸಹಕಾರ ಬ್ಯಾಂಕ್ಗಳಲ್ಲಿ ಕೃಷಿಕರಿಗೆ ಸರ್ಕಾರ ನಿಗದಿ ಮಾಡಿದಂಗೆ 0 ಬಡ್ಡಿದರಲ್ಲಿ 3 ರಿಂದ 5 ಲಕ್ಷವರೆಗೆ ಸಾಲ ನೀಡಿಕೆ ತೀರ್ಮಾನ ಮಾಡೊಳ್ಳತ್ತೇಳಿ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಅಧ್ಯಕ್ಷರಾದ ಕೊಡಂದೇರ ಪಿ ಗಣಪತಿಯವರು ತಿಳಿಸಲು. ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಉನ್ನತಿ ಭವನದ ದಿವಂಗತ ಪಂದ್ಯಂಡ ಐ ಬೆಳ್ಳಿಯಪ್ಪ ಸ್ಮಾರಕ ಸಭಾಬಾಡಲಿ ಇಂದು ನಡೆದ ಬ್ಯಾಂಕ್ನ 99ನೇ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕೃಷಿಕರ ಶ್ರೇಯಸ್ ಅಭಿವೃದ್ಧಿಗಾಗಿ ಸರ್ಕಾರ ಸುಮಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತ್ತು. ಆ ನಿಟ್ಟಿನಲ್ಲಿ 0 ಬಡ್ಡಿದರಲ್ಲಿ 5 ಲಕ್ಷವರೆಗೆ ಸಾಲ ನೀಡಿಕೆ ಮುಂದಾಗುತ್ತು. ಕೊಡಗು ಜಿಲ್ಲೆನ ಕಾಯಂ ನಿವಾಸಿಗಳ ಮಕ್ಕ ದೇಶ ಮತ್ತೆ ಹೊರದೇಶಗಳಲ್ಲಿ ಓದಿಕೆ, ಬ್ಯಾಂಕ್ಗಳಲ್ಲಿ ವಿದ್ಯೆ ಸಹಕಾರ ತೆಡುವ ವಿದ್ಯಾಭ್ಯಾಸ ಸಾಲದ ಯೋಜನೆ ನೀಡಲಾಗ್ತಾ ಉಂಟು. ಸಹಕಾರ ಕ್ಷೇತ್ರದಲ್ಲಿ ಕೃಷಿಕರ ಪಾತ್ರ ಮಹತ್ವ ಆಗುತ್ತು. ಆ ನಿಟ್ಟಿನಲ್ಲಿ ಸಹಕಾರ ಕ್ಷೇತ್ರದ ಅಭಿವೃದ್ಧಿ ಮತ್ತೆ ಬೆಳವಣಿಗೆಗೆ ಎಲ್ಲರೂ ಕೈ ಜೋಡಿಸಕೂತ ಹೇಳ್ದು. ಮಹಿಳಾ ಮತ್ತೆ ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತೆ ಆರೋಗ್ಯ ಇಲಾಖೆನ ಸಹಯೋಗದೊಟ್ಟಿಗೆ ಆಜಾದ್ ನಗರ ಮತ್ತೆ ದಾಸವಾಳ ಬೀದಿ ಅಂಗನವಾಡಿ ಕೇಂದ್ರಗಳಲ್ಲಿ ಪೋಷಣ್ ಮಾಸಾಚರಣೆ ಅಂಗಾಗಿ ಹುಟ್ಟಿದ ಕೂಸಿಂದ ಹಿಡಿದು 5 ವರ್ಷದವರೆಗಿನ ಮಕ್ಕಳಿಗೆ ಬಸಿರಿ ಬಾಣಂತಿಯರಿಗೆ ಚುಚ್ಚುಮದ್ದು ಮತ್ತೆ ಆರೋಗ್ಯ ತಪಾಸಣಾ ಕಾರ್ಯಕ್ರಮ ನೆರವೇರಿತು. ಸಮಾಜ ಕಲ್ಯಾಣ ಇಲಾಖಾ ವತಿಯಿಂದ 2024-25 ಸಾಲಿನ ಪರಿಶಿಷ್ಟ ಜಾತಿ ಕಾನೂನು ಪದವೀಧರರು ಹಿರಿಯ ವಕೀಲರ ತರಬೇತಿ ಪಡೆಯಕ್ಕೆ ಶಿಷ್ಯ ವೇತನ ನೀಡಿಕೆ ಅರ್ಜಿ ಸಲ್ಲಿಸುವ ತಾರೀಕನ್ನು ವಿಸ್ತರಿಸಲಾಗುತ್ತು. ಅರ್ಹ ಕಾನೂನು ಪದವೀಧರರು ಇದೇ ತಿಂಗಳ 30 ರವರೆಗೆ ಇಲಾಖಾ ವೆಬ್ಸೈಟ್ಲಿ ಅರ್ಜಿನ ಹಾಕಕ್ಕೆ. ಮಹಿಳಾ ಮತ್ತೆ ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನಾ ಇಲಾಖೆ ವತಿಯಿಂದ ಸೋಮರ್ಪೇಟೆನ ಗೆಜ್ಜ ಹಣ ಕೂಡು ಕೇಂದ್ರದಲ್ಲಿ ಪೋಷಣ್ ಮಾಸಾಚರಣೆ ಮತ್ತೆ ಮಾತೃವಂದನಾ ವಿಶೇಷ ಅಭಿಯಾನ ನಡೆದು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗೋಪಾಲಕೃಷ್ಣವು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಮಹಿಳೆ ಮತ್ತೆ ಮಕ್ಕಳ ಅಭಿವೃದ್ಧಿ ಇಲಾಖೆ ಅಡಿಯಲ್ಲಿ ಒಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಳು. ಇಂದು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಹಿಡಿದಿಟ್ಟುಕೊಳ್ಳುವ ಪರಿಸ್ಥಿತಿ ಉಂಟಾಗುತ್ತು. ಸಾಧ್ಯ ಆದಷ್ಟು ಮನೆಯ ಸುತ್ತಮುತ್ತ ಬೆಳೆದ ತರಕಾರಿಗಳನ್ನು ಸೇವಿಸಕು, ಇಲಾಖೆಯಿಂದ ಹೊರಡಿಸುವ ಯೋಜನೆಗಳ ಬಗ್ಗೆ ಜನರು ತಿಳ್ಕೊಳಕು ತಿಳಿ ಹೇಳಿದು. ಕೊಡಗು ಗೌಡ ವಿದ್ಯಾಸಂಘದ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತೆ ಸನ್ಮಾನ ಮಾಡುವೆ ತಿಳಿ ಸಂಘದ ಅಧ್ಯಕ್ಷರಾದ ಅಂಬೇಕಲ್ ನವೀನ್ ಅವರು ತಿಳಿಸಲು. ವೈದ್ಯಕೀಯ, ಇಂಜಿನಿಯರಿಂಗ್, ಸ್ನಾತಕೋತ್ತರ ಪದವಿ, ಕ್ರೀಡೆ, ಕಲೆ, ಸಾಂಸ್ಕೃತಿಕ ಹಾಗೆ 10ನೇ ತರಗತಿ ಮತ್ತೆ ಪಿಯುಸಿಲಿ ಜಾಸ್ತಿ ಅಂಕ ಪಡೆದ ವಿದ್ಯಾರ್ಥಿಗೆ ಅರ್ಜಿನ ಹಾಕಕ್ಕೆ, ರಾಷ್ಟ ಮತ್ತೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಒಳ್ಳೆ ಪ್ರದರ್ಶನ ತೋರಿಸಿರುವ ಗೌಡ ಜನಾಂಗದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಸನ್ಮಾನಿಸಲಾದೆ. ಆಸಕ್ತಿ ಇರೋ ನವೆಂಬರ್ 25 ಅರ್ಜಿನ ಹಾಕಕ್ಕೆ. ಮಡಿಕೇರಿ ನಗರ ದಸರಾ ಸಾಂಸ್ಕೃತಿಕ ಸಮಿತಿ ವತಿಯಿಂದ ಅಕ್ಟೋಬರ್ 8 7ನೇ ವರ್ಷದ ಮಹಿಳಾ ದಸರಾ ಆಯೋಜಿಸಲಾಗುತ್ತು. ಇದರಲ್ಲಿ ಬೇರೆ ಬೇರೆ ಪೈಪೋಟಿಗಳನ್ನು ಜಿಲ್ಲೆಯ ಹೆಂಗಸರಿಗಾಗಿ ಆಯೋಜನೆ ಮಾಡಲಾಗುತ್ತು. ಭಾಗವಹಿಸಿಕೆ ಆಸಕ್ತಿಯರು ಅಂದೇ ಹೆಸರನ್ನು ನೋಂದಾಯಿಸಿಕೊಳ್ಳಕ್ಕೆ ತಿಳಿ ದಸರಾ ಸಮಿತಿಯ ಅಧ್ಯಕ್ಷರು ತಿಳಿಸಳು. ವಿಕಲಚೇತನರ ವಿವಿಧೋದ್ದೇಶ ಸೇವಾ ಸಹಕಾರ ಸಂಘ ಮಡಿಕೇರಿ ಇಲ್ಲಿ 25 ಹೊತ್ತರೆ 10:30 ಜಿಲ್ಲಾ ವಿಶೇಷ ಚೇತನರ ಸಂಘದ ಕಚೇರಿ ಸಭಾಬಡಲಿ ವಾರ್ಷಿಕ ಮಹಾಸಭೆ ನಡೆದಿದೆ ತಿಳಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ತಿಳಿಸಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ 2022 ಮತ್ತು 23ನೇ ವರ್ಷದ ಗೌರವ ಪ್ರಶಸ್ತಿಗೆ ಅರ್ಜಿ ಕರೆದಳು. ಅರೆಭಾಷೆ ಸಾಹಿತ್ಯ ಕಲೆ ಸಂಸ್ಕೃತಿ ಮತ್ತು ಅಧ್ಯಯನ ಸೇರಿದಂತೆ ಇನ್ನಿತರ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದವರನ್ನ ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಅರ್ಜಿಗಳನ್ನು ಸ್ವಂತ ಸಾಧಕರೇ ಸಲ್ಲಿಸಕ್ ಇಲ್ಲರೆ ಅಭಿಮಾನಿಗ ಶಿಫಾರಸು ಮಾಡಿ ಅರ್ಜಿನ ಹಾಕಕ್ಕೆ ಅರ್ಜಿ ಹಾಕಿಗೆ ಅಕ್ಟೋಬರ್ 10 ಆಖೇರಿ ದಿನ. ಜಾಸ್ತಿ ಮಾಹಿತಿಗೆ ಅಕಾಡೆಮಿನ ಕಚೇರಿನ ಸಂಪರ್ಕಿಸಕ್. 2024-25 ಸಾಲಿ ಗಂಡಸರಿಗೆ ಮತ್ತು ಹೆಂಗಸರಿಗೆ ತಾಲೂಕುಗಳಲ್ಲಿ ದಸರಾ ಕ್ರೀಡಾಕೂಟ ಹಾಗೆ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟ ಪೈಪೋಟಿನ ಕ್ರೀಡಾ ಇಲಾಖೆ ವತಿಯಿಂದ ಏರ್ಪಾಡು ಮಾಡಲಾಗುತ್ತು. ಇಲ್ಲಿಗೆ ಇಂದಿನ ಸುದ್ದಿ ಚಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಹುದಿಕೇರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಹುದಿಕೇರಿ, ಇದರ 2023-24 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 23ರಂದು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ಸಂಘದ ಅಧ್ಯಕ್ಷರಾದ ಶ್ರೀ ಎಎಂ ಮುತ್ತಪ್ಪ ಅವರ ಅಧ್ಯಕ್ಷತೆಯಲ್ಲಿ ಸಂಘದ ಸಭಾಂಗಣದಲ್ಲಿ ನಡೆಯಲಿದೆ. ಸಂಘದ ಸದಸ್ಯರಲ್ಲಿ ಆಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕೋರಿದ್ದಾರೆ. September 6 ನಿಧನರಾದ ಗುಡ್ಡೆ ಹೊಸೂರು ಗ್ರಾಮ ಬಿರುಮಣನ ಸಣ್ಣಯ್ಯ ಅವರ ತಿಥಿಕರ್ಮಾಂತರ ಇದೇ 22ರಂದು ನಾಳೆ ಭಾನುವಾರ ಮಧ್ಯಾಹ್ನ 12 ಗಂಟೆಗೆ ಗುಡ್ಡೆ ಹೊಸೂರು ಗ್ರಾಮದಲ್ಲಿರುವ ಸ್ವಗೃಹದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಪತ್ನಿ ಜಾನಕಿ, ಮಕ್ಕಳು, ಅಳಿಯಂದಿರು ಹಾಗೂ ಮೊಮ್ಮಕ್ಕಳು ಕೋರಿದ್ದಾರೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ನಾಪುಕ್ಲು, ಇದರ 2023-24 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 22ರಂದು ನಾಳೆ ಭಾನುವಾರ ಪೂರ್ವಾಹ್ನ 10 ಗಂಟೆಗೆ ನಾಪುಕ್ಲು ಕೊಡವ ಸಮಾಜದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಕಟ್ರೋಳಿರ ಎಸ್ ಪೂವಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಅರ್ಹ ಸದಸ್ಯರಿಗೆಲ್ಲ ಆಹ್ವಾನ ಪತ್ರಿಕೆ ಕಳಿಸಲಾಗಿದ್ದು ತಲುಪದಿದ್ದಲ್ಲೂ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಸಂಘದ ಆಡಳಿತ ಮಂಡಳಿಯ ಪರವಾಗಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಸ್ ಎ ಪೂನಚ್ಚ ಅವರು ಕೋರಿದ್ದಾರೆ. ಹೇ, ನಿಂಗೊತ್ತಾ, ಮುಳಿಯಾದಲ್ಲಿ ಇದೇ September 26 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಮುಳಿಯಾ ಚಿನ್ನಾಭರಣ ತುಂಬಾ ಚೆನ್ನಾಗಿದೆ. ನನಗೆ ಡೈಮಂಡ್ ಬೇಡ, ತುಂಬಾ ಕಾಸ್ಟ್ಲಿ ಅಲ್ವಾ? ಹಾಗೇನಿಲ್ಲ ಕಣೆ, ಅಲ್ಲಿ ಡೈಮಂಡ್ ಆಭರಣ 5,000 ಆರಂಭ ಆಗುತ್ತೆ. ನಿನ್ನ ಜೀವನದ ಮೊದಲ ಡೈಮಂಡ್ ಆಭರಣ ಧರಿಸೋದು ಈಗಲೇ ಆರಂಭವಾಗ್ಲಿ. ಮೈ ಫಸ್ಟ್ ಡೈಮಂಡ್ ಜ್ಯುವೆಲರಿ, ವಾವ್, ಐ ಲವ್ ಇಟ್. ಥ್ಯಾಂಕ್ಸ್ ಮುಳಿಯಾ. ಮುಳಿಯಾ ಜ್ಯುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ನಾಸ್ ಫರ್ನಿಚರ್ಗೆ ನಿಮ್ಮ ಹಳೆಯ ಡೈನಿಂಗ್ ಸೆಟ್, ಸೋಫಾ ಸೆಟ್, ಅಲ್ಮೆರಾ ಇನ್ನಿತರ ಫರ್ನಿಚರ್ ಗಳನ್ನು ತನ್ನಿ, ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ. ಇಎಂಐ ಫೆಸಿಲಿಟಿ ಲಭ್ಯ. ನಾಸ್ ಫರ್ನಿಚರ್, ಮಡಿಕೇರಿ. ಕೆವಿಜಿ ಕಾನೂನು ಮಹಾವಿದ್ಯಾಲಯ, ಸುಳ್ಯ, ದಕ್ಷಿಣ ಕನ್ನಡ ಜಿಲ್ಲೆ. ಇಲ್ಲಿ 5 ವರ್ಷಗಳ ಪದವಿ ಕೋರ್ಸ್ಗೆ 2024-25 ಸಾಲಿನ ದಾಖಲಾತಿಗೆ ಕೆಲವೇ ಸೀಟುಗಳು ಬಾಕಿ ಇದ್ದು, ದಾಖಲಾತಿಗೆ ಕೊನೆಯ ದಿನಾಂಕ ಇದೇ 2024 September 25 ಆಗಿರುತ್ತದೆ. ಈ ಕಾಲೇಜು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಅಂಗೀಕಾರ, ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾನಿಲಯದ ಸಂಯೋಜನೆ ಹಾಗೂ ಕರ್ನಾಟಕ ಸರ್ಕಾರದ ಮಾನ್ಯತೆ ಹೊಂದಿದೆ. 5 ವರ್ಷಗಳ LLB ಪದವಿ ಕೋರ್ಸ್ಗೆ ಸೇರ್ಪಡೆಯಾಗಲು PUC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಶೇಕಡ 45 ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. ಅರ್ಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಒದಗಿಸಿಕೊಡಲಾಗುವುದು. ಸುಳ್ಯದ ಸುಂದರ ಪರಿಸರದಲ್ಲಿ ನಿರ್ಮಿಸಲಾದ ನೂತನ ಕಟ್ಟಡದಲ್ಲಿ ಎಲ್ಲ ಆಧುನಿಕ ಸೌಕರ್ಯಗಳನ್ನು ಹೊಂದಿದ್ದು, ನುರಿತ ಶಿಕ್ಷಕರು, ಸುಸಜ್ಜಿತ ಗ್ರಂಥಾಲಯ, ಗಣಕೀಕೃತ ಗ್ರಂಥಾಲಯ, ಅಣುಕು ನ್ಯಾಯಾಲಯ ಮತ್ತು ಭವ್ಯ ಸಭಾಂಗಣವನ್ನು ಹೊಂದಿದೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಲು ಮೊಬೈಲ್ ಸಂಖ್ಯೆ 7353756813. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್, ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186. ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಸರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ? ಅಷ್ಟು ದೂರ ಯಾಕೆ? ವಿರಾಜಪೇಟೆಯ ರೇಮಂಡ್ ಶಾಪ್ ನಿಂದನೇ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್, ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಸರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯಾ ಫ್ಯಾಬ್ರಿಕ್ ಕೂಡ ಇದೆ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ದಸರಾ ಬಂಪರ್ ಆಫರ್. ಎಲ್ಇಡಿ ಫ್ರಿಡ್ಜ್, ವಾಷಿಂಗ್ ಮಷೀನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಕೇಳುಗರಿ, ನಾಳೆ ಬೆಳಿಗ್ಗೆ 8:30 ಕೊಡವ ಸಾಹಿತ್ಯ ದಿನ. ಈ ಕುರಿತು ಹಿರಿಯ ರಂಗಕರ್ಮಿ ಶ್ರೀ ಅಡ್ಡಂಡ ಕಾರ್ಯಪ್ಪ ಅವರೊಂದಿಗೆ ಮಾತುಕತೆಯನ್ನ ಕೇಳಬಹುದು. 9:05 ಕೊಡವ ಸಿರಿಯಲ್ಲಿ ಸರಣಿ ಕಾರ್ಯಕ್ರಮ ಆದಿಕವಿ ಅಪ್ಪಚ್ಚ, ಹರದಾಸ ಅಪ್ಪನೆರವಂಡ ಅಪ್ಪಚ್ಚ ಕವಿಯ ನಾಲ ನಾಟಕದಿಂದ ಆಯ್ದ ಪದ್ಯಗಳ ವಾಚನ ಮತ್ತು ವ್ಯಾಖ್ಯಾನ, ವಾಚನ ಡಾಕ್ಟರ್ ಕಾಳಿಮಡ ಶಿವಪ್ಪ, ವ್ಯಾಖ್ಯಾನ ಪ್ರೊಫೆಸರ್ ಇಟ್ಟೀರ ಬಿದ್ದಪ್ಪ. ಸಮಯ 7:29. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಯಂಡುಳ್ಳು ಕಣ್ಣಚಂಡ ಜಾಗೃತಿ ಭೀಮಯ್ಯ. ಸರ್ಕಾರದ ನಿರ್ದೇಶನದ ಪೋಲೆ ಜಿಲ್ಲೆರ ಎಲ್ಲ ಸಹಕಾರ ಬ್ಯಾಂಕ್ಗಳು ಕೃಷಿಕಂಗಕ್ಕೆ ಸರ್ಕಾರ ನಿಗದಿಪಡ್ತನಕ್ಕೆ ಸೊನ್ನೆ ಬಡ್ಡಿ ದರದ 3.5 lakh rupees ಸಾಲ ಕೊಡಬೇಕು ತೀರ್ಮಾನ ಮಾಡಿತಂದು ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ರ ಅಧ್ಯಕ್ಷಗಳಾದ ಕೊಡಂದರ ಪಿ ಗಣಪತಿಯವು ಅಣ್ಣಚಿ. ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ರ ಉನ್ನತಿ ಭವನತರ ದಿವಂಗತ ಪಂದ್ಯಂಡ ಬೆಳ್ಳಿಯಪ್ಪ ಸ್ಮಾರಕ ಸಭಾಬಾಡಿಯಲ್ಲಿ ಇಂದು ನಡೆದ ಬ್ಯಾಂಕ್ರ 99ನೇ ಕಾಲತ್ರ ಮಾಸಬೆರ ಕೊರವು ಕಾರ್ಯಕ್ಕೆ ವಹಿಸಿತಿ ತಕ್ಕ ಪರಂದ ಅವು ಕೃಷಿಕಂಗಡ ಶ್ರೇಯೋಭಿವೃದ್ಧಿ ಕೈತು ಸರ್ಕಾರ ಚೆನ್ನ ಕಾರ್ಯಕ್ರಮತನ ನರ್ತಿಯನ್ನು ಉಂಡು ಈ ನಿಟ್ಟಲು ಸೊನ್ನೆ ಬಡ್ಡಿ ದರತ್ತು 5 lakh ಸಾಲತನ ಸಹಕಾರ ಬ್ಯಾಂಕ್ರ ಮೂಲಕ ಕೊಡುಪ. ಪ್ರಸಕ್ತ ಕಾಲತ್ತು ಸರ್ಕಾರತ್ರ ಕೃಷಿ ಅಲ್ಪಾವಧಿನ 5 lakh ಪೊಂದಚಿಟ್ಟಿತ್ತು.